ಈ ಸುಣ್ಣದ ನೀರನ್ನು ಅರ್ಧ ನೀರನ್ನು ನಾವು ಉಳಿಸ್ಕೋಬೇಕು. ಯಾಕೆ ಅಂತ ಹೇಳಿದರೆ ನೆಕ್ಸ್ಟ್ ನಾವು ರಸಸಾರವನ್ನು ಪರೀಕ್ಷೆ ಮಾಡಿ ನಂತರ ಏನು ಮಾಡಬೇಕು, ನೀವು ಸುಣ್ಣದ ನೀರನ್ನು ಸೇರಿಸ್ತಾ ಹೋಗುವಂಥದ್ದು. ಹಾಗಾಗಿ ಸುಣ್ಣದ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಳಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಮೈಲ್ ತೊತ್ತು ಮತ್ತು ಸುಣ್ಣವನ್ನು ನೀವೇನು ಮಾಡಬೇಕು, ಇನ್ನೊಂದು 200 ಲೀಟರ್ ಬ್ಯಾರಲ್ ಏನಿರುತ್ತೆ ಅದಕ್ಕೆ ಸೇರಿಸುವಂಥದ್ದು, ಮತ್ತು ಒಂದು ಕೋಲಿನ ಸಹಾಯದಿಂದ ನೀವೇನು ಮಾಡಬೇಕು, ಚೆನ್ನಾಗಿ ತಿರುಗಿಸ್ಬೇಕು ಅದನ್ನು. ಆ ದ್ರಾವಣ ತಯಾರಿ ಆದ್ಮೇಲೆ ಅದು ತಿಳಿ ನೀಲಿ ಬಣ್ಣ ಬರುವಂಥದ್ದು, ಆ ಥರ ಕಲರ್ ಬಂತು ಅಂತ ಹೇಳಿದ್ರೆ ನಮ್ದು ದ್ರಾವಣ ಸರಿಯಾಗಿದೆ ಅಂತ ಹೇಳಿ ಅರ್ಥ. ಅದಕ್ಕೂ ಮೀರಿ ನಮಗೆ ರಸಸಾರದ ಹಾಳೆಗಳು ಸಿಗುತ್ತೆ, ಈ ಎಲ್ಲ ಮೆಡಿಕಲ್ ಶಾಪ್ಗಳಿರ್ಬೋದು ಅಥವಾ ಬೇರೆ ಎಲ್ಲ ಅಂಗಡಿಗಳಲ್ಲಿ ನಮಗೆ pH ಪೇಪರ್ ಅಂತಾನೆ ಸಿಗುತ್ತೆ. ಈ pH ಪೇಪರ್ ಅನ್ನ ತಂದು ನಾವು ಈ ದ್ರಾವಣದಲ್ಲಿ ಸುಮಾರು ಒಂದು 5 ನಿಮಿಷಗಳ ಕಾಲ ಅದ್ದಿ ತೆಗೆದ್ರೆ ನಮಗೆ ಆ ಒಂದು ಬಣ್ಣ ಬರಬೇಕು, ಅಂದ್ರೆ 6.5 ರಿಂದ 7.5 ರಸಸಾರಕ್ಕೆ ತೋರಿಸುವಂತ ತಿಳಿ ಹಸಿರು ಬಣ್ಣ ಬರಬೇಕು. ಈ ತರ ಬಂತು ಅಂತ ಹೇಳಿದ್ರೆ ನಾವು ತಯಾರು ಮಾಡಿದಂತಹ ದ್ರಾವಣ ಸರಿಯಾಗಿದೆ ಅಂತ ಹೇಳಿ ಅರ್ಥ. ಸಪೋಸ್ ಏನಾದರೂ ಈ ದ್ರಾವಣದಲ್ಲಿ ಸ್ವಲ್ಪ ಹುಳಿ ಅಂಶ ಇದ್ರೂ ಕೂಡ ಅದೇನಾಗುತ್ತೆ, ನಮಗೆ pH ಕಡಿಮೆ ಬರುತ್ತೆ. ಆಗ ನಾವೇನ್ ಮಾಡಬೇಕು, ಸ್ವಲ್ಪ ಪ್ರಮಾಣದಲ್ಲಿ ನಾವೇನು ಸುಣ್ಣದ ನೀರನ್ನು ಉಳಿಸ್ಕೊಂಡಿದ್ದೀವಲ್ಲ ಅದನ್ನು ನಾವು ಸೇರಿಸಿ ಮತ್ತೆ ನಮ್ಮ ರಸಸಾರವನ್ನು ನಾವು ಅಥವಾ pH ಅನ್ನು ಸರಿ ಮಾಡಿಕೊಳ್ಳುವಂಥದ್ದು. ಈಗ ಕೆಲವೊಂದು ರೈತರ ಹತ್ರ ಮನೆಯಲ್ಲಿ ನಮ್ಮ ಹತ್ರ ರಸಸಾರದ ಹಾಳೆ ಅಥವಾ pH ಪೇಪರ್ ಇರೋದಿಲ್ಲ, ಅಂಥ ಸಮಯದಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದರೆ ನಮ್ದು ಮನೆಯಲ್ಲಿರುವಂಥ ಹರಿತವಾದಂಥ ಕತ್ತಿ ಆಗಿರ್ಬೋದು, ಆ ಶಾರ್ಪ್ ಹರಿತವಾದಂಥ ಕತ್ತಿಯ ಭಾಗವನ್ನು ಒಂದು 10 ನಿಮಿಷಗಳ ಕಾಲ ನಾವೇನು ಮಾಡಬೇಕು, ದ್ರಾವಣದಲ್ಲಿ ಅದ್ದಿಡುವಂಥದ್ದು. ಅದ್ದಿ ನಮಗೆ ತೆಗೆದಾಗ ಆ ಹರಿತವಾದಂಥ ಭಾಗದಲ್ಲಿ ಯಾವುದೇ ರೀತಿಯ ಕೆಂಪು ಬಣ್ಣದ ತುಕ್ಕು ಉಂಟಾಗಬಾರ್ದು. ಆಗ ಏನಾಗಿದೆ, ನಮ್ದು ದ್ರಾವಣ ಸರಿಯಾಗಿದೆ ಅಂತ ಹೇಳರ್ಥ. ಇಲ್ಲ ಕೆಂಪು ಬಣ್ಣದ ತುಕ್ಕು ಉಂಟಾಯಿತು ಅಂತ ಹೇಳಿದ್ರೆ, ಇಲ್ಲ ಇನ್ನು ಆ ದ್ರಾವಣದಲ್ಲಿ ಹುಳಿ ಅಂಶ ಇದೆ ಅಂತ ಹೇಳಿ ನಮಗೆ ಅದು ಸೂಚಿಸುವಂಥದ್ದು. ಹಾಗಾಗಿ ನಾವು ಇದ್ರಗಳು ಈ ಎರಡು ಒಂದು ಪರೀಕ್ಷೆಯ ಮೂಲಕ ನಾವೇನ್ ಮಾಡಬಹುದು, ರಸಸಾರವನ್ನ ನಾವು ಪರೀಕ್ಷೆ ಮಾಡ್ಕೋಬಹುದು. ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 200 ಲೀಟರ್ಗೆ 2 kg ಸುಣ್ಣದ ಬದಲು 4 kg ಸುಣ್ಣ ಹಾಕ್ತಾರೆ. ಯೂಶ್ವಲಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೈಲ್ ತುತ್ತು ಸಿಂಪರಣೆಗೋಸ್ಕರನೇ ಕೆಲವೊಂದು ರೈತ ಜನರಿದ್ದಾರೆ, ಅದನ್ನು ನಾವು ಅವ್ರಿಗೆ ಕೊಡುವಂಥದ್ದು. ಮೈಲ್ ತುತ್ತು ಸಿಂಪರಣೆಗೆ ಅಂತಾನೆ ಜನರು ಬರ್ತಾರೆ, ಲೇಬರ್ ಅಥವಾ ಲೇಬರ್ ಬರ್ತಾರೆ ಅವ್ರಿಗೆ ಕೊಡುವಂಥದ್ದು. ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಡಬಲ್ ಎರಡು ದುಪ್ಪಟ್ಟು ಪ್ರಮಾಣದ ಸುಣ್ಣವನ್ನು ಸೇರಿಸಿ ಸಿಂಪರಣೆ ಮಾಡ್ತಾರೆ. ಅದು ಖಂಡಿತ ತಪ್ಪು, ಅದರಿಂದ ನಮಗೆ ಯಾವುದೇ ರೀತಿ ಕೊಳೆ ರೋಗ ನಿರ್ವಹಣೆ ಆಗೋದಿಲ್ಲ, ಅಥವಾ 3-4 ಸಿಂಪರಣೆ ನಾವು ತಗೊಂಡ್ರೂ ಕೂಡ ನಮ್ಮ ತೋಟದಲ್ಲಿ ಕೊಳೆ ರೋಗದ ನಿರ್ವಹಣೆ ಆಗೋದಿಲ್ಲ. ಹಾಗಾಗಿ %1 ಬೋರ್ಡೋ ದ್ರಾವಣವನ್ನು ನಾವು ಸರಿಯಾದ ರೀತಿಯಲ್ಲಿ ತಯಾರು ಮಾಡಿಕೊಂಡು ಮತ್ತೆ ಸರಿಯಾದ ಸಮಯದಲ್ಲಿ ನಾವು ಅದನ್ನು ಸಿಂಪರಣೆ ಮಾಡಬೇಕು. ಕೆಲವೊಬ್ಬರು ರೈತರು ಹೇಳ್ತಾರೆ ಅಂದ್ರೆ ನಮ್ದ್ರಲ್ಲಿ ಪ್ರತಿ ವರ್ಷ ಕೊಳೆ ರೋಗ ಬರುತ್ತೆ, ನಮ್ದು ಕೊಳೆ ರೋಗ ನಿಯಂತ್ರಣ ಆಗ್ತಾ ಇಲ್ಲ ಅಂತ ಹೇಳಿ. ಇದಕ್ಕೆ 2 ತಪ್ಪುಗಳನ್ನು ನಾವು ಮಾಡ್ತೀವಿ. 1 ತಪ್ಪು ಅಂತ ಹೇಳಿದ್ರೆ ನಮ್ದು ತಯಾರಿಯಲ್ಲಿ ತಪ್ಪಾಗತ್ತೆ, ಸುಣ್ಣದ ಪ್ರಮಾಣ ಇರಬಹುದು ಅಥವಾ ರಸಸಾರವನ್ನ ಪರೀಕ್ಷೆ ಮಾಡದೇ ಸಿಂಪರಣೆ ಮಾಡುವಂಥದ್ದು. ಇನ್ನೊಂದು ತಪ್ಪು ನಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ಸಮಯ ಯಾವಾಗ ಸಿಂಪರಣೆ ಮಾಡಬೇಕು ಅದರಲ್ಲಿ ನಾವು ತಪ್ಪು ಮಾಡ್ತೀವಿ. ಈ ಬೋರ್ಡೋದಲ್ಲಿ ಅದರ ಒಂದು ಗುಣಧರ್ಮನ ನಾವು ನೋಡೋದಾದ್ರೆ ಇದು ಒಂದು ನಮ್ದು ಪ್ರೊಟೆಕ್ಟಿವ್ ಫಂಗಿಸೈಡ್ ಅಂತ ಹೇಳಿ ಕರಿತೀವಿ. ಪ್ರೊಟೆಕ್ಟಿವ್ ಅಂತ ಹೇಳಿದ್ರೆ ರೋಗ ಬರಕ್ಕಿಂತ ಮೊದಲೇನೆ ಏನ್ ಮಾಡುತ್ತೆ ಅದು, ಈ ಕಾಯಿಗಳ ಮೇಲೆ ಇರಬಹುದು ಅಥವಾ ಮಣ್ಣಿನಲ್ಲಿರುವಂತಹ ಈ ಬೀಜಾಣುಗಳ ಮೇಲೆ ಇರಬಹುದು, ಅದ್ರ ಮೇಲೆ ಆಕ್ಷನ್ ಮಾಡುವಂಥದ್ದು. ನಾವು ಕಾಯಿಗಳ ಮೇಲೆ ನಾವು ಈ ಸಿಂಪರಣೆ ಮಾಡಿದಾಗ ಅದೇನಾಗುತ್ತೆ, ಪ್ರೊಟೆಕ್ಟಿವ್ ಶೀಲ್ಡ್ ತರ ಅದೇನ್ ಮಾಡುತ್ತೆ, ರಕ್ಷಣೆ ಕೊಡುವಂಥದ್ದು. ಹಾಗಾಗಿ ನಾವು ಈಗ ಇದು ಮಾರ್ಚ್ ತಿಂಗಳಿದೆ, ಮೇ ಅಲ್ಲಿ ನಮಗೆ 1-2 ಮಳೆ ಬಿದ್ದ ತಕ್ಷಣ ನಾವೇನ್ ಮಾಡಬೇಕು, ಬೋರ್ಡೋ ಸಿಂಪರಣೆಯನ್ನ ತಗೋಬೇಕು. ಕೊಳೆ ರೋಗ ಬರಲಿ ಅಥವಾ ಬರದೇ ಇರಲಿ ನಾವು ಒಂದು ಸಿಂಪರಣೆಯನ್ನು ತಗೊಳ್ಳುವಂಥದ್ದು. ಅದಾದ್ಮೇಲೆ ಸುಮಾರು 30-35 ದಿನಗಳ ಅಂತರದಲ್ಲಿ ನಾವೇನ್ ಮಾಡಬೇಕು, ಇನ್ನೊಂದು ಸಿಂಪರಣೆಯನ್ನು ತಗೋಬೇಕು. ಈಗ ಕೆಲವೊಂದು ತೋಟಗಳಲ್ಲಿ ಅಡಿಕೆಯ ಕೊಳೆ ರೋಗದ ಬಾಧೆ ತುಂಬಾ ಸೀವಿಯರ್ ಆಗಿತ್ತು, ಅಂಥ ಸಮಯದಲ್ಲಿ ನಾವು ಕನಿಷ್ಠ 3-4 ಸಿಂಪರಣೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಬೋರ್ಡೋ ದ್ರಾವಣವನ್ನು ನಾವು ಒಂದಿಷ್ಟು ದಿನದ ಅಂತರದಲ್ಲಿ ನಾವು ಇದನ್ನು ಸಿಂಪರಣೆ ಮಾಡ್ತಾ ಹೋದ್ರೆ ಖಂಡಿತ ನಾವು ಅಡಿಕೆಯಲ್ಲಿ ಕೊಳೆ ರೋಗದ ನಿರ್ವಹಣೆಯನ್ನು ಮಾಡಬಹುದು. ಇನ್ನೊಂದು ವಿಚಾರ, ಈಗ ಅದನ್ನು ತಾಜಾ ಅಥವಾ ಫ್ರೆಶ್ ಆಗಿ ತಯಾರಿ ಮಾಡಿ ಉಪಯೋಗಿಸಬೇಕು ಅನ್ನುವಂಥದ್ದು. ಎಷ್ಟೋ ಸಾರಿ ಏನಾಗ್ತದೆ, ಒಂದು ಸಾರಿ ತಯಾರು ಮಾಡಿದ ತಕ್ಷಣ ದಿಢೀರಾಗಿ ಮಳೆ ಬರ್ತದೆ, ಸಿಂಪರಣೆ ಮಾಡೋದಕ್ಕೆ ಆ ದಿವಸ ಸಾಧ್ಯ ಆಗುವುದಿಲ್ಲ. ಮರುದಿವಸವೋ ಅಥವಾ ಒಂದು ದಿವಸ ಬಿಟ್ಟು ಏನಾದರೂ ಈ ಬೋರ್ಡೋ ಸಿಂಪರಣೆಯನ್ನು ಕೈಗೊಳ್ಬೋದಾ? ಖಂಡಿತ, ಇದು ಕೂಡ ಒಂದು ಒಳ್ಳೆ ಪ್ರಶ್ನೆ. ನಮ್ದು ಕರಾವಳಿ ಭಾಗ ಆಗಿರೋದ್ರಿಂದ ತುಂಬಾ ಹೆವಿ ಮಳೆ ಬೀಳುವಂತ ಪ್ರದೇಶ. ನಮ್ಗೆ ಹೇಗೂ ಇವಾಗ ಹವಾಮಾನ ಮುನ್ಸೂಚನೆ ಇದೆ, ಮಳೆ ಯಾವಾಗ ಬರುತ್ತೆ ಅನ್ನೋದು ಆಲ್ಮೋಸ್ಟ್ ನಮ್ಗೆ ಪ್ರೆಡಿಕ್ಷನ್ ಅಂತೂ ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು, ಆದಷ್ಟು ಬೋರ್ಡೋ ದ್ರಾವಣದ ಸಿಂಪರಣೆಯನ್ನ ಯಾವಾಗ ತಗೋಬಹುದು ಅಂತ ನಾವು ತಗೊಳ್ಬೇಕು. ಒಂದು ಇಲ್ಲ ಅಕಸ್ಮಾತ್ ನಮ್ಗೆ ಅದನ್ನ ಮೀರಿ ನಮ್ಗೆ ಮಳೆ ಬಂತು ಅಂತ ಹೇಳಿದ್ರೆ

ದಿನವೊಂದರಲ್ಲಿ 3-4 ಲೀಟರ್ನಷ್ಟು ನೀರನ್ನು ಸೇವಿಸುವುದರಿಂದ ದೇಹದಲ್ಲಿನ ವಿಷಕಾರಕ ವಸ್ತು ವಿಸರ್ಜಿಸಲ್ಪಟ್ಟು ಪ್ರತಿರೋಧಕ ಶಕ್ತಿ ವರ್ಧಿಸುತ್ತದೆ. ದೇಹದ ಜೀರ್ಣ ಪ್ರಕ್ರಿಯೆಗೆ ಮತ್ತು ಜೀರ್ಣಾಂಗ ವ್ಯೂಹಕ್ಕೆ ಪೂರಕವಾಗುವ ಆಹಾರವನ್ನು ಸೇವಿಸಬೇಕು. ಜೀರ್ಣಾಂಗ ವ್ಯೂಹದ ಬ್ಯಾಕ್ಟೀರಿಯಾಗಳಿಗೆ ಪೂರಕವಾದ ಆಹಾರಗಳಾದ ಮೊಸರು, ಯೋಗರ್ಟ್, ಬ್ರೊಕೋಲಿ, ಹಸಿ ತರಕಾರಿ, ಹಣ್ಣು ಹಂಪಲು ಇವುಗಳನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು. ಆರೋಗ್ಯ ಮಾಹಿತಿ ಪ್ರಸಾರವಾಯಿತು. ಕೇಳುಗರೆ, ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳನ್ನು ತೆಗೆದುಕೊಳ್ಳೋಣ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 55,500 ರೂಪಾಯಿಗಳು, ಹೊಸ ಅಡಿಕೆ 37,500 ರಿಂದ 45,000 ರೂಪಾಯಿಗಳು, ಕೋಕಾ 20,000 ರಿಂದ 26,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 12,000ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 2,950 ರೂಪಾಯಿಗಳು, ಕಟ್ಟ ಸಾಂಬಾರ್ 2,950 ರಿಂದ 3,050 ರೂಪಾಯಿಗಳು, ಐಆರ್ 8 2,900 ರಿಂದ 3,000 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 1,750 ರಿಂದ 1,950 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,300 ರಿಂದ 4,500 ರೂಪಾಯಿಗಳು, ಕೆಂಪು ಬೆಲ್ಲ 4,000ರಿಂದ 4,100 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,100ರಿಂದ 4,600 ರೂಪಾಯಿಗಳು, ಮೆಣಸು 28,000ರಿಂದ 33,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 38,000ರಿಂದ 49,000 ರೂಪಾಯಿಗಳು, ಕಚ್ಚಾ ಗೇರುಬೀಜ 8,500ರಿಂದ 11,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು 2,000ರಿಂದ 2,800 ರೂಪಾಯಿಗಳು, ಕದಳಿ 3,000ರಿಂದ 3,500 ರೂಪಾಯಿಗಳು, ಗಾಳಿ 2,800ರಿಂದ 3,400 ರೂಪಾಯಿಗಳು, ನೇಂದ್ರಬಾಳೆ ಪ್ರತಿ ಕ್ವಿಂಟಾಲಿಗೆ 3,000ರಿಂದ 3,800 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಎಂ ರಂಗರಾವ್ ಅವರ ಸಂಗೀತದಲ್ಲಿ ಪಿಬಿ ಶ್ರೀನಿವಾಸ್ ಹಾಡಿರುವ ಭಕ್ತಿಗೀತೆಯನ್ನು ಕೇಳೋಣ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಸ್ತೆ ನಮಃ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಗರಿಕೆ ತಂದರೆ ನೀನು ಆ ಗರಿಕೆ ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪನೇ ಕೈ ಹಿಡಿಯು ಮುನ್ನ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ, ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ, ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು. ಪಿಬಿ ಶ್ರೀನಿವಾಸ್ ಹಾಡಿದ ಭಕ್ತಿಗೀತೆಯನ್ನು ಕೇಳಿದಿರಿ. ಈಗ ಕೇಳಿ ವಿದ್ಯಾಭೂಷಣ ಹಾಡಿರುವ ಗೋಪಾಲದಾಸರ ರಚನೆ ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಏನ ಬೇಡಲಿ ನಿನ್ನ ಬಳಿಗೆ ಬಂದು, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಬಂಧುಗಳ ಕೊಡು ಎಂದು ಚಂದದಲ್ಲಿ ಬೇಡುವೇನೆ, ಬಂಧುಗಳ ಕೊಡು ಎಂದು ಚಂದದಲ್ಲಿ ಬೇಡುವೇನೆ. ಬಂಧುಗಳು ಏನಿತ್ತರೈ ಗಜರಾಜಗೆ, ಅಂದಣವ ಕೊಡು ಎಂದು ಅತಿಶಯದಿ ಬೇಡುವೇನೆ. ಅಂದಣವ ಕೊಡು ಎಂದು ಅತಿಶಯದಿ ಬೇಡುವೇನೆ. ಅಂದಣವ ಏರಿದ ನಗುಶಯೇನಾದನೈ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಬೇಡುವೆನು ನಾನೊಂದ ಬೇಡತಕ್ಕುದ ದೇವಾ, ಬೇಡುವೆನು ನಾನೊಂದ ಬೇಡತಕ್ಕುದ ದೇವಾ. ನೀಡೇನೆಂಬುವುದು ನಿನ್ನ ಮನದಿಚ್ಛೆಯೇ. ಮೂಡಲಾದ್ರೀಶ ಶ್ರೀ ಗೋಪಾಲ ವಿಠಲ, ಶ್ರೀ ಗೋಪಾಲ ವಿಠಲ ಬೇಡದಂತೆ ಪರರ ಮಾಡೆನ್ನ ದೊರೆಯೇ ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ